ಸಸ್ಯ ಪ್ರಭೇದದಲ್ಲಿ ಯಾವುದೇ ಬದಲಾವಣೆಯಾದರೂ ಕೂಡ ಇಡೀ ಜಗತ್ತೇ ಗಂಭೀರ ಸಮಸ್ಯೆಯನ್ನ ಎದುರಿಸಬೇಕಾಗಬಹುದು. ಹಾಗಿದ್ರೆ ಈ ಯುವಿ ಕಿರಣಗಳಿಂದ ನಮ್ಮ ರಕ್ಷಣೆಯನ್ನ ಹೇಗೆ ಮಾಡಬಹುದು? ಪ್ರಖರವಾದ ಸೂರ್ಯನ ಕಿರಣಗಳಿಗೆ ದೇಹವನ್ನು ಹೆಚ್ಚು ಒಡ್ಡುವುದನ್ನು ಕಡಿಮೆ ಮಾಡಬೇಕು. ಬಲವಾದಂತಹ ಸೂರ್ಯನ ಕಿರಣಗಳು ಇರುವ ಸ್ಥಳಗಳಲ್ಲಿ ಸಂಚರಿಸಬೇಕಿದ್ರೆ ಅಗಲವಾದಂತಹ ಟೋಪಿ, ಯುವಿ ಕಿರಣಗಳ ಸಂರಕ್ಷಿತ ಕನ್ನಡಕ ಅಥವಾ ತಂಪು ಕನ್ನಡಕವನ್ನು ಧರಿಸಬೇಕು. ಮೈ ಮುಚ್ಚುವ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸುವಂತಹದ್ದು. ಬೆಳಿಗ್ಗೆ 10 ಮಧ್ಯಾಹ್ನ 3 ಸೂರ್ಯನ ಕಿರಣಗಳು ಹೆಚ್ಚು ಪ್ರಖರವಾಗಿರುತ್ತವೆ. ಈ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೂರ್ಯನ ಕಿರಣಗಳು ಚರ್ಮದ ಮೇಲೆ ನೇರವಾಗಿ ತಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಗಾಢ ಬಣ್ಣದ ಬಟ್ಟೆಯನ್ನು ಬಳಕೆ ಮಾಡುವುದರ ಬದಲಿಗೆ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವಂತಹದ್ದು ಒಳ್ಳೆಯದು. ಹಾಗೆಯೇ ವಾತಾವರಣದಲ್ಲಿ ಓಜೋನ್ ಪ್ರಮಾಣ ನಿರ್ವಹಿಸುವುದಕ್ಕೆ ಹವಾನಿಯಂತ್ರಣ ಮತ್ತು ಶೈತ್ಯೀಕರಣ ಅನ್ವಯಕಗಳಿಗೆ ಪರ್ಯಾಯಗಳು ಲಭ್ಯವಾಗಿವೆ. HFC-22 HFC-410A ಮೂಲಕ, CFC-12 HFC-134 ಮೂಲಕ ಬದಲಾಯಿಸಬಹುದು. ಹಾಗೆ ಹೈಡ್ರೋಕಾರ್ಬನ್ಗಳನ್ನು HCFC ಅಥವಾ CFCಗಳ ಬದಲಿಗೆ ಪ್ರೊಪೆಲೆಂಟ್ಗಳಾಗಿ ಬಳಸುವಂತಹದ್ದು. ವಾಹನ ಬಳಕೆಯನ್ನ ಸಾಧ್ಯವಷ್ಟು ಕಡಿಮೆ ಮಾಡುವಂತಹದ್ದು. ವಾಹನಗಳಿಂದ ಹೊರಸೂಸುವ ಅಪಾಯಕಾರಿ ಅನಿಲ ಓಜೋನ್ ಪದರವನ್ನು ಹಾಳು ಮಾಡಬಹುದು. ಸಾರ್ವಜನಿಕ ಸಾರಿಗೆಯನ್ನ, ಮೆಟ್ರೋ ರೈಲನ್ನ ಹೆಚ್ಚಾಗಿ ಬಳಕೆ ಮಾಡುವಂತಹದ್ದು ಕೂಡ ಈ ನಿಟ್ಟಿನಲ್ಲಿ ನಾವು ಅನುಸರಿಸಬಹುದಾದಂತಹ ಕ್ರಮಗಳೇ ಆಗಿವೆ. ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯುವುದಕ್ಕೆ 2 ಮಾರ್ಗವನ್ನು ಅನುಸರಿಸಬಹುದು. ಒಂದು, ಕೃಷಿ ಪ್ರದೇಶವನ್ನು ಹೆಚ್ಚಿಸುತ್ತಾ ಹೋಗುವಂತಹದ್ದು. ಇನ್ನೊಂದು, ಉತ್ಪಾದಕತೆಯನ್ನು ಹೆಚ್ಚಿಸುವಂತಹದ್ದು. ಕೃಷಿಯಲ್ಲಿ ಆಗಿರುವಂತಹ ಇದುವರೆಗಿನ ಪ್ರಗತಿಗೆ ವಿವಿಧ ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಹೊಸ ಹಾಗೂ ಸುಧಾರಿತ ತಳಿಗಳು ಬಹಳ ಮಹತ್ವವನ್ನು ಪಡ್ಕೊಂಡಿವೆ. ಇವುಗಳ ಬಳಕೆಯಿಂದ ಉತ್ಪಾದಕತೆ ಹೆಚ್ಚಾಗಿದೆಯಲ್ಲದೆ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರ ಪೂರೈಸುವುದಕ್ಕೂ ಕೂಡ ಸಹಕಾರಿಯಾಗಿದೆ. ಇಂತಹ ಹೊಸ ತಳಿಗಳು ಇಳುವರಿ ಕೊಡುವಲ್ಲಿ ಉತ್ತಮವಾಗಿದ್ದರೆ ಸಾಂಪ್ರದಾಯಿಕ ಅಥವಾ ನಾಟಿ ತಳಿಗಳು ಇತರೆ ಒಳ್ಳೆಯ ಗುಣಗಳನ್ನು ಹೊಂದಿದೆ. ಮುಖ್ಯವಾಗಿ ರೋಗ ಹಾಗೂ ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹದ್ದು, ಸಾಮಾನ್ಯ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಗುಣ, ಉತ್ತಮ ಪೌಷ್ಟಿಕತೆ, ಈ ಎಲ್ಲ ವಿಶೇಷ ಗುಣಗಳನ್ನು ಹೊಂದಿರುತ್ತವೆ. ಇಂತಹ ವಿಶೇಷ ಗುಣಗಳು ಹೆಚ್ಚು ಇಳುವರಿ ಕೊಡುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ನೆರವಾಗುತ್ತವೆ. ಹಾಗಾಗಿ ಈ ಸಾಂಪ್ರದಾಯಿಕ ತಳಿಗಳನ್ನು ಸಂರಕ್ಷಿಸುವುದು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವಷ್ಟೇ ಮುಖ್ಯವಾಗುತ್ತದೆ. ಈ ಹೊಸ ತಳಿಗಳು ಕೂಡ ಸಸ್ಯ ತಳಿ ವೈವಿಧ್ಯತೆಯ ವೃದ್ಧಿಗೆ ಸಹಾಯ ಮಾಡುತ್ತದೆ. ಆದರೆ ಈ ಹೊಸ ತಳಿಗಳ ಬಳಕೆ ಹೆಚ್ಚಾಗಿರುವುದರಿಂದ ಸಾಂಪ್ರದಾಯಿಕ ತಳಿಗಳ ಬಳಕೆ ಕಡಿಮೆಯಾಗಿ ಕ್ರಮೇಣ ಆ ತಳಿಗಳು ಕಣ್ಮರೆಯಾಗ್ತಾ ಇವೆ. ಇದರಿಂದಾಗಿ ಸಸ್ಯ ತಳಿಗಳ ವೈವಿಧ್ಯತೆ ಕ್ಷೀಣಿಸುತ್ತದೆ. ಇದು ಮಾನವ ಕುಲಕ್ಕೆ ಬಹಳ ನಷ್ಟವಾದಂತಹದ್ದು ಹಾಗೂ ಅಪಾಯಕಾರಿ ಕೂಡ. ಈ ನಷ್ಟವನ್ನು ತಡೆಯುವಂತಹದ್ದು ರೈತರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಸಸ್ಯ ತಳಿ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಆಹಾರ ಸುಭದ್ರತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತದೆ. ಸಸ್ಯ ತಳಿಗಳನ್ನು ಮತ್ತು ರೈತರು ಮತ್ತು ತಳಿವರ್ಧಕರ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಹಾಗೆಯೇ ನವೀನ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಭಾರತ ಸರ್ಕಾರವು 2001 ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೊಳಿಸಿತು. ಕೇಂದ್ರ ಕೃಷಿ ಮಂತ್ರಾಲಯವು 2005 ಸಸ್ಯ ತಳಿ ಅಭಿವೃದ್ಧಿ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಕೇಂದ್ರ ಸ್ಥಾನವನ್ನು ದೆಹಲಿಯಲ್ಲಿ ಸ್ಥಾಪಿಸಿತು. ಈ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮುಖ್ಯ ಕಾರ್ಯನಿರ್ವಾಹಕರಾಗಿರುತ್ತಾರೆ. ಭಾರತ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಅಧ್ಯಕ್ಷರನ್ನು ಹೊರತುಪಡಿಸಿ ಈ ಪ್ರಾಧಿಕಾರದಲ್ಲಿ ಸುಮಾರು 15 ಸದಸ್ಯರಿರುತ್ತಾರೆ. ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಧ್ಯೇಯೋದ್ದೇಶಗಳು ಅಂತಂದ್ರೆ ಪಾರಂಪರಿಕ ದೇಸಿ ಸಸ್ಯ ತಳಿಗಳ ಸಂರಕ್ಷಣೆ, ರೈತರ ಮತ್ತು ಸಸ್ಯ ವಿಜ್ಞಾನಿಗಳ ಹಕ್ಕುಗಳ ರಕ್ಷಣೆಗಾಗಿ ಮತ್ತು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವಂತಹದ್ದು. ದೇಸಿ ಸಸ್ಯ ತಳಿ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಹಾಗೂ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ರೈತರು ನೀಡುವ ಕೊಡುಗೆಗಳನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸುವುದು, ದೇಶದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಕ್ಷಿಪ್ರಗೊಳಿಸುವಲ್ಲಿ ಸಹಕಾರಿಯಾದ ಸಸ್ಯ ವಿಜ್ಞಾನಿಗಳ ಹಕ್ಕು ರಕ್ಷಣೆ, ಹೊಸ ತಳಿಗಳ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹಿಸುವುದು, ದೇಶದಲ್ಲಿ ರೈತರಿಗೆ ಸುಲಭವಾಗಿ ಬೀಜ ಮತ್ತು ಸಸ್ಯಗಳು ದೊರೆಯುವ ಹಾಗೆ ಬೀಜೋದ್ಯಮದ ಬೆಳವಣಿಗೆಗೆ ಸಹಕರಿಸುವುದು, ಈ ಕಾಯ್ದೆಯ ಅಡಿಯಲ್ಲಿರುವ ಹಕ್ಕುಗಳು ಈ ರೀತಿಯಾಗಿವೆ. ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯನ್ವಯ ತಳಿ ವರ್ಧಕರ, ಸಂಶೋಧಕರ ಮತ್ತು ರೈತರ ಹಕ್ಕುಗಳು 3 ವಿಧದ ಹಕ್ಕುಗಳನ್ನು ನೀಡಲಾಗಿದೆ. ರೈತರ ಹಕ್ಕುಗಳು ಅಂತಂದ್ರೆ ಸಾಂಪ್ರದಾಯಿಕ ತಳಿಗಳ ಅಭಿವೃದ್ಧಿಗೆ ರೈತರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ರು ಈ ಸಾಂಪ್ರದಾಯಿಕ ತಳಿಗಳನ್ನು ತಮ್ಮ ಆಸ್ತಿ ಎಂದು ಯಾವತ್ತೂ ಕೂಡ ಭಾವಿಸಿದ್ದಿಲ್ಲ. ತಮ್ಮ ಹೊಲದಲ್ಲಿ ಯಾವ ಬೆಳೆಯನ್ನು ಬೆಳೀತಾರೋ ಅದಕ್ಕಷ್ಟೇ ಅವರು ಮಾಲೀಕರು ಎಂದು ಭಾವಿಸಲಾಗುತ್ತದೆ. ಹೀಗೆ ಅಭಿವೃದ್ಧಿ ಹೊಂದಿದ ತಳಿಗಳು ಸಾರ್ವಜನಿಕ ಸ್ವತ್ತಾಗಿ ದೇಶದ ಹೊರಗೆ ಮತ್ತು ಒಳಗೆ ಈ ತಳಿಗಳನ್ನು ಇತರ ರೈತರು ಉಚಿತವಾಗಿ ಉಪಯೋಗಿಸುವುದಕ್ಕೆ ಸುಲಭವಾಗಿದೆ. ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯನ್ವಯ ರೈತರು ತಮ್ಮ ತಳಿಗಳನ್ನು ನೋಂದಣಿ ಮಾಡುವುದರಿಂದ ತಳಿ ಮಾಲೀಕತ್ವ ದೊರೆಯುತ್ತದೆ. ಸಸ್ಯತಳಿಗಳ ಬಿತ್ತನೆ ಬೀಜದ ಮೇಲೆ ರೈತನಿಗಿರುವ ಸಾಂಪ್ರದಾಯಿಕ ಹಕ್ಕುಗಳನ್ನು ರೈತರ ಹಕ್ಕುಗಳೆಂದು ಪರಿಗಣಿಸಲಾಗಿದೆ. ದೇಶದಲ್ಲಿ ದೊರೆಯುವ ಸಸ್ಯ ವೈವಿಧ್ಯತೆಯ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದಕ್ಕೆ ವೃದ್ಧಿಪಡಿಸುವುದಕ್ಕೆ ಮತ್ತು ಅವುಗಳ ಮೇಲೆ ರೈತರಿಗಿರುವ ಪರಿಜ್ಞಾನವನ್ನು ಗುರುತಿಸುವುದಕ್ಕೆ ರೈತರ ಹಕ್ಕುಗಳು ನಿರ್ಮಾಣವಾಗಿವೆ. ಈ ಕಾರಣಗಳಿಂದ ಸಾಂಪ್ರದಾಯಿಕ ತಳಿಗಳ ಬೀಜದ ಮೇಲೆ ಮತ್ತು ಇವುಗಳನ್ನು ಉಪಯೋಗಿಸಿ ಅಭಿವೃದ್ಧಿಪಡಿಸಿರುವ ಆಧುನಿಕ ತಳಿಗಳ ಬೀಜದ ಮೇಲೆ ರೈತರಿಗೆ ಹಕ್ಕಿದೆ. ಸಸ್ಯ ತಳಿಗಳ ಮೇಲಿನ ರೈತರ ಹಕ್ಕುಗಳನ್ನು ಕಾಪಾಡುವಲ್ಲಿ ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತವೆ. ಪ್ರತಿ ರೈತನನ್ನು ತಳಿ ಸಂಶೋಧಕರೆಂದು ಈ ಕಾಯ್ದೆಯನ್ವಯ ಗುರುತಿಸಿ ತಳಿ ಸಂಶೋಧಕರಿಗೆ ಕೊಡಮಾಡುವ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ರೈತರಿಗೆ ನೀಡಿದೆ. ಅದರಂತೆ ಹೊಸ ತಳಿಗಳನ್ನು ರೂಪಿಸುವ ರೈತರು ತಳಿ ಸಂಶೋಧನೆಯಂತೆಯೇ ಆ ತಳಿಗಳನ್ನು ನೋಂದಾಯಿಸಬಹುದು ಮತ್ತು ಆ ತಳಿಗಳಿಗೆ ಕಾನೂನಿನ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟ ಇತರೆ ವಿಷಯಗಳ ಮೇಲಿರುವ ಹಕ್ಕುಗಳನ್ನು ಕೂಡ ಪಡೆಯುವುದಕ್ಕೆ ಅರ್ಹರಾಗಿರುತ್ತಾರೆ. ರೈತರೇ ಕಂಡುಹಿಡಿದ ಅಥವಾ ರೂಢಿಗತ ಕೃಷಿಯಲ್ಲಿರುವ ಸಹಜ ತಳಿಗಳನ್ನು ಅಂದರೆ ನಾಟಿ ತಳಿಗಳು ಅಥವಾ ದೇಸಿ ತಳಿಗಳು ಇವುಗಳು ಕೂಡ ಈ ಅಧಿನಿಯಮದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಈ ರೀತಿ ನೋಂದಣಿ ಮಾಡಿಸುವುದಕ್ಕೆ ಮತ್ತು ಪ್ರಾಧಿಕಾರದ ಅಡಿಯಲ್ಲಿ ಹೂಡಬಹುದಾದ ಯಾವುದೇ ಮೊಕದ್ದಮೆಗಳಿಗೆ ರೈತರು ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಯಾವುದೇ ರೈತರು ಈ ಅಧಿನಿಯಮದಡಿಯಲ್ಲಿ ನೋಂದಣಿಯಾಗಿರುವ ಯಾವುದೇ ತಳಿಯನ್ನು ಸ್ವಂತ ಬಳಕೆಗಾಗಿ ಸ್ವಂತ ಕೃಷಿಗಾಗಿ ಬಳಸುವ ಇತರರಿಗೆ ಹಂಚುವ ಮತ್ತು ಅದರಿಂದ ಬಂದ ಫಸಲನ್ನು ಮಾರಾಟ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಹಾಗೆಯೇ ರೈತರ ತಳಿಗಳ ಮೇಲೆ ರೈತರು ತಮ್ಮ ಬೌದ್ಧಿಕ ಆಸ್ತಿಯ ಹಕ್ಕನ್ನು ಪಡೆಯುವುದಕ್ಕೆ ತಳಿ ನೋಂದಣಿ ಸಹಾಯ ಮಾಡುತ್ತದೆ. ತಳಿ ನೋಂದಣಿ ಮಾಡುವ ಉದ್ದೇಶವಂತಂದ್ರೆ ಸಸ್ಯತಳಿ ವಿಜ್ಞಾನಿಯು ಬೌದ್ಧಿಕ ಆಸ್ತಿ ಹಕ್ಕನ್ನು ಸಸ್ಯತಳಿಯ ಮೇಲೆ ಪಡೆಯುವುದೇ ಆಗಿದೆ. ತಳಿಯ ಮಾಲೀಕತ್ವ ಪಡೆಯುವುದಕ್ಕೆ ಬೌದ್ಧಿಕ ಆಸ್ತಿ ಹಕ್ಕುಗಳೇ ಮೂಲಾಧಾರ. ಕಾಯ್ದೆಯು ರೈತರನ್ನ ತಳಿ ವಿಜ್ಞಾನಿ ಎಂದು ಗುರುತಿಸುವುದೇ ಅಲ್ಲದೆ ಸಸ್ಯತಳಿಗಳ ಅಭಿವೃದ್ಧಿಯಲ್ಲಿ ಮತ್ತು ಅವುಗಳ ಸಂರಕ್ಷಣೆಯಲ್ಲಿ ರೈತರು ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಪುರಸ್ಕರಿಸುವ ಅವಕಾಶಗಳನ್ನು ಕಲ್ಪಿಸಿದೆ. ಅಂದರೆ ರೈತರು ಸಸ್ಯತಳಿಯ ಮೇಲೆ ಮಾಲೀಕತ್ವವನ್ನು ಪಡೆಯುವುದಕ್ಕೆ ಅರ್ಹರು ಎಂದು ಕಾಯ್ದೆ ಪ್ರತಿಪಾದಿಸುತ್ತದೆ. ರೈತ ತಳಿಗಳ ಮೇಲೆ ಒಡೆತನ ಅಥವಾ ಮಾಲೀಕತ್ವ ಸ್ಥಾಪಿಸುವ ಉದ್ದೇಶ ರೈತರ ಹಲವು ತಳಿಗಳು ಅವುಗಳ ಒಂದು ಅಥವಾ ಹೆಚ್ಚು ವಿಶೇಷ ಗುಣಗಳಿಗೆ ಬಹಳ ಪ್ರಸಿದ್ದಿಯಾಗಿದೆ. ಇಂತಹ ವಿಶೇಷ ಗುಣಗಳಿರುವ ತಳಿಗಳು ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ಬಹಳ ಅಮೂಲ್ಯ ಬೆಲೆ ಪಡೆಯುವಂತಹ ಅವಕಾಶವನ್ನು ಹೊಂದಿರುತ್ತದೆ. ವಿಶೇಷ ಗುಣಗಳಿರುವ ಇಂತಹ ತಳಿಗಳನ್ನು ತಳಿ ಅಭಿವೃದ್ಧಿಯಲ್ಲಿ ಉಪಯೋಗಿಸಿ ಅಭಿವೃದ್ಧಿಪಡಿಸಿದ ಹೊಸ ತಳಿಯ ಬಿತ್ತನೆ ಬೀಜದ ಮಾರಾಟದಿಂದ ಬರುವ ಲಾಭವನ್ನು ರೈತರಲ್ಲಿ ಹಂಚುವುದಕ್ಕೆ ಕಾಯ್ದೆಯಲ್ಲಿ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ರೈತರ ತಳಿಗಳ ಉಪಯುಕ್ತತೆಯನ್ನು ವಾಣಿಜ್ಯೀಕರಣಗೊಳಿಸುವುದಕ್ಕೆ ಮತ್ತು ಅದರ ಲಾಭವನ್ನು ಪಡೆಯುವ ಅವಕಾಶ ಮತ್ತು ಉದ್ದೇಶವೂ ಕೂಡ ಇದರಲ್ಲಿ ಹೊಂದಿದೆ. ರೈತರು ಅಥವಾ ರೈತ ಸಮುದಾಯದವರು ತಮ್ಮ ಪ್ರದೇಶದಲ್ಲಿರುವ ದೇಶಿ ತಳಿಗಳನ್ನು ಸಂರಕ್ಷಿಸಿ ಮತ್ತು ಅವುಗಳ ವಿಶೇಷತೆಯನ್ನು ಗುರುತಿಸಿ ಬೀಜಗಳ ಇಲ್ಲವೇ ಸಸ್ಯಗಳ ಮಾದರಿಗಳನ್ನು ಜೋಪಾನವಾಗಿ ತೆಗೆದಿರಿಸಿ ತಳಿ ನೋಂದಣಿಗಾಗಿ ಮತ್ತು ಸಸ್ಯತಳಿ ಸಂರಕ್ಷಣೆ ಮತ್ತು ಕಾಯ್ದೆಯ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಅಂತರ್ಜಾಲವನ್ನು ಸಂಪರ್ಕಿಸಬಹುದು. ಹಾಗೆಯೇ ಪ್ರಾದೇಶಿಕ ಕೇಂದ್ರ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇಲ್ಲಿಯೂ ಕೂಡ ಸಂಪರ್ಕಿಸಬಹುದು. ಅಂತರ್ಜಾಲ ತಾಣ www.plantauthority.gov.in ಇದನ್ನು ಸಂಪರ್ಕಿಸಬಹುದು. ಲಂಬ ಕೃಷಿ ಅಥವಾ ವರ್ಟಿಕಲ್ ಗಾರ್ಡನ್ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಮಾತು. ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವಂತಹದ್ದು ಇದರ ಪ್ರಮುಖ ಉದ್ದೇಶ. ಲಂಬ ಕೃಷಿ ಅಂದರೆ ಇಳಿಜಾರದ ಮೇಲ್ಮೈಗಳಲ್ಲಿ ಅಥವಾ ಲಂಬವಾದ ಪದರುಗಳಲ್ಲಿ ಸಸ್ಯಗಳನ್ನು ಬೆಳೆಯುವಂತಹ ವಿಧಾನ. ಈ ಕೃಷಿ ಮಾದರಿಯಲ್ಲಿ ಮಣ್ಣನ್ನು ಬಳಸಿ ಅಥವಾ ಜಲಕೃಷಿ ಹೈಡ್ರೋಫೋನಿಕ್ಸ್ ಇಲ್ಲವೇ ಏರೋಫೋನಿಕ್ಸ್ ಈ ವಿಧಾನಗಳಿಂದ ಮನೆಯ ಒಳಗಡೆ ಚಾವಡಿಯ ಮೇಲೆ ಕಡಿಮೆ ಸ್ಥಳದಲ್ಲಿ ಬೆಳೆಗಳನ್ನು ಬೆಳೆಯಬಹುದು. ಈ ಆಧುನಿಕ ಪರಿಕಲ್ಪನೆಯು ಹಸಿರು ಮನೆ ಅಥವಾ ಗಾಜಿನ ಮನೆಯಲ್ಲಿ ಬಳಸುವಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ನೈಸರ್ಗಿಕ ಬೆಳಕು ಹಾಗೂ ಕೃತಕ ಬೆಳಕಿನ ಮಿಶ್ರಣವನ್ನು ಬೆಳೆಯನ್ನು ಬೆಳೆಯುವುದಕ್ಕೆ ಬಳಸಲಾಗುತ್ತದೆ. ಇದಲ್ಲದೆ ಕೃತಕ ಬೆಳಕಿನಲ್ಲಿ ಅಂದರೆ ಸೌರಶಕ್ತಿ ಎಲ್ಇಡಿ ಬಲ್ಬ್ಗಳನ್ನು ಬಳಸಿಕೊಂಡು ಕೂಡ ಇದನ್ನು ಸಾಧಿಸಬಹುದು. ಆದರೆ ಇದು ಹೆಚ್ಚು ಪ್ರಾಯೋಗಿಕವಲ್ಲ. ಕೃಷಿಗೆ ಯೋಗ್ಯವಾದ ಭೂಮಿ ಕಡಿಮೆ ಇರುವಂತಹ ಭಾಗಗಳಲ್ಲಿ ಅಥವಾ ಕೃಷಿ ಭೂಮಿ ಲಭ್ಯವಿರದೇ ಇರುವಂತಹ ಸ್ಥಳಗಳಲ್ಲಿ, ಪರ್ವತ ಶ್ರೇಣಿ ಪಟ್ಟಣಗಳಲ್ಲಿ, ಮರುಭೂಮಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಲಂಬ ಕೃಷಿ ವಿನ್ಯಾಸಗಳನ್ನು ಮತ್ತು ನಿಖರ ಕೃಷಿ ವಿಧಾನವನ್ನು ಬಳಸಿಕೊಂಡು ವಿವಿಧ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವುದಕ್ಕೆ ಸಾಧ್ಯ ಇದೆ. ಲಂಬ ಕೃಷಿ ಅಥವಾ ವರ್ಟಿಕಲ್ ಗಾರ್ಡನ್ನ ಉಪಯೋಗಗಳ ಬಗ್ಗೆ ಹೇಳುವುದಿದ್ರೆ, ತಾಜಾ ಹಣ್ಣು ಮತ್ತು ತರಕಾರಿಗಳ ಲಭ್ಯತೆ ಇರುತ್ತದೆ. ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮತ್ತು ಮಾರುಕಟ್ಟೆಯಿಂದ ದೂರದಲ್ಲಿರುವ ಜನರು ಲಂಬ ಕೃಷಿಯ ಮೂಲಕ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಮನೆಯ ಒಳಗೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಬಹುದಾಗಿದ್ದು, ಇದರಿಂದ ಪ್ರತಿನಿತ್ಯ ಅಗತ್ಯ ಇರುವ ಹಣ್ಣು ಮತ್ತು ತರಕಾರಿಗಳ ಪೂರೈಕೆಯಾಗುತ್ತದೆ. ಇದರ ಜೊತೆಗೆ ವರ್ಷಪೂರ್ತಿ ತರಕಾರಿಯನ್ನು ಬೆಳೆಸಬಹುದು. ಲಂಬ ಕೃಷಿಯು ಒಳಾಂಗಣ ಮಾದರಿಯ ಕೃಷಿಯಾಗಿದ್ದು, ಬೆಳೆಗಳಿಗೆ ಅನುಸಾರವಾಗಿ ಉಷ್ಣಾಂಶ, ತೇವಾಂಶ ಹಾಗೂ ವಾತಾವರಣದ ಆರ್ದ್ರತೆಯನ್ನು ಕೂಡ ನಿಯಂತ್ರಿಸಬಹುದು. ಹಾಗೆಯೇ ನಿರಂತರವಾಗಿ ಹಸಿರು ಸೊಪ್ಪು ತರಕಾರಿಗಳನ್ನು ಕೂಡ ಪಡೆಯಬಹುದು. ಬರಗಾಲ ಅಥವಾ ಬಿರುಗಾಳಿಯಂತಹ ಹವಾಮಾನದ ವೈಪರೀತ್ಯದಿಂದ ಬೆಳೆಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ರೋಗ ಹಾಗೂ ಕೀಟಗಳ ಬಾಧೆ ಕಡಿಮೆ ಹಾಗೂ ಕಳೆಯ ಬಾಧೆಯೂ ಕೂಡ ಸಹಜ ಕೃಷಿಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಕೀಟನಾಶಕ ಕಳೆನಾಶಕಗಳ ಬಳಕೆ ಕಡಿಮೆಯಾಗಿ ಆಹಾರ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಾಗುತ್ತದೆ. ಸ್ಥಳಾವಕಾಶದ ಗರಿಷ್ಠ ಸದುಪಯೋಗದಿಂದ ಕಡಿಮೆ ಜಾಗದಲ್ಲಿ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯಬಹುದು. ಪ್ರತಿ ಚದರ ಅಡಿಗೆ 75%ರಷ್ಟು ಹೆಚ್ಚು ಉತ್ಪಾದಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆಯೇ 70%ರಷ್ಟು ಕಡಿಮೆ ನೀರನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ತರಕಾರಿಯನ್ನು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಲಂಬ ಕೃಷಿಯು ಉತ್ತಮ ಆರೋಗ್ಯ, ಶುದ್ದ ಗಾಳಿ, ಖಾಲಿ ಕಟ್ಟಡಗಳ ಬಳಕೆ ಹಾಗೂ ಉದ್ಯೋಗದ ಅವಕಾಶಗಳನ್ನು ಉತ್ತೇಜಿಸುವುದಕ್ಕೆ ಸಹಕಾರಿಯಾಗಿದೆ. ಹೀಗೆ ಲಂಬ ಕೃಷಿಯು ನಗರ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿದ್ದು, ಕಡಿಮೆ ಜಾಗದಲ್ಲಿ ಮನೆಯಲ್ಲಿಯೇ ತಾಜಾ ಹಾಗೂ ಉತ್ತಮ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವುದಕ್ಕೆ ಸಹಕಾರಿಯಾಗಿದೆ. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀಮಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ. ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ನೆಲ್ಲಿಕಾಯಿ ನಿಮಗೆಲ್ಲ ಗೊತ್ತಿದೆ. ಯುಫೋರ್ಬಿಯಸಿ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹ ನೆಲ್ಲಿಕಾಯಿ ಕುಟುಂಬದಲ್ಲಿ ಸುಮಾರು 321 ಜಾತಿ ಹಾಗೂ 7950 ಪ್ರಭೇದಗಳಿವೆ. ಬೆಟ್ಟದ ನೆಲ್ಲಿಕಾಯಿಯನ್ನು ವೈಜ್ಞಾನಿಕವಾಗಿ ಎಂಬ್ಲಿಕಾ ಅಫಿಸಿನಾಲಿಸ್ ಎಂದು ಕರೆಯಲಾಗುತ್ತದೆ. ಕೃಷಿ ಕಾರ್ಯಕ್ಕೆ ಯೋಗ್ಯವಾದ ಬೆಟ್ಟದ ನೆಲ್ಲಿ ತಳಿಗಳಲ್ಲಿ ಬನಾರಸ್, ಚಕಯ್ಯ, ಹಾತಿ ಜೂಲ್ ಇವು ಹೆಚ್ಚು ಜನಪ್ರಿಯವಾದಂತಹ ತಳಿಗಳು. ಬೆಟ್ಟದ ನೆಲ್ಲಿಯನ್ನು ವಿದೇಶಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ನೆಲ್ಲಿಕಾಯಿಯನ್ನು ಹಸಿಯಾಗಿ ತಿನ್ನುವುದರ ಜೊತೆಯಲ್ಲಿ ಬೇಯಿಸಿ ಅಥವಾ ಇತರೆ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳಾದ ಜ್ಯಾಮ್, ಜೆಲ್ಲಿ, ಮಾರ್ಮಲೇಡ್, ಕನ್ಸರ್ವ್ ಹಾಗೂ ಪ್ರಿಸರ್ವ್ಗಳ ರೂಪದಲ್ಲಿಯೂ ಕೂಡ ಉಪಯೋಗಿಸಬಹುದು. ನೆಲ್ಲಿಯು ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಬೆಳೆಯುವಂತಹ ಮಧ್ಯಮ ಗಾತ್ರದ ಮರ. ಕೃಷಿ ಪದ್ಧತಿಯಲ್ಲಿ ನೆಲ್ಲಿಯನ್ನು ಒಂದು ಉಪಬೆಳೆಯಾಗಿಯೂ ಕೂಡ ಮಾಡಬಹುದು. ಕರಾವಳಿ ಹಾಗೂ ಘಟ್ಟ ಪ್ರದೇಶದಲ್ಲಿಯೂ ಕೂಡ ನೆಲ್ಲಿಕಾಯಿ ಬೆಳೆಯುವುದನ್ನು ನಾವು ನೋಡಬಹುದು. ಉಪ್ಪಿನಕಾಯಿ, ಮೊರಬ್ಬ ಮುಂತಾದ ಆಹಾರ ವಸ್ತುಗಳ ತಯಾರಿಕೆಯಲ್ಲಿ ನೆಲ್ಲಿಕಾಯಿ ಬಳಕೆಯಾಗುತ್ತದೆ. ಬೆಟ್ಟದ ನೆಲ್ಲಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಇವು ದೇಹದ ಅನೇಕ ಮಾರಕ ಸಮಸ್ಯೆಗಳನ್ನು ತೊಡೆದುಹಾಕುವುದೇ ಅಲ್ಲದೆ ಇದರಲ್ಲಿರುವ ಸಿ ಜೀವಸತ್ವವು ಅಥವಾ ಆಸ್ಕಾರ್ಬಿಕ್ ಆಮ್ಲ ಸಂಯೋಜಿತ ಅಂಗಾಂಶಗಳ ರಚನೆಗೆ ನೆರವಾಗುತ್ತವೆ. ಹಲ್ಲುಗಳು, ಹಲ್ಲಿನ ಒಸಡುಗಳು, ಮೂಳೆಗಳು, ರಕ್ತನಾಳಗಳು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಇವು ನೆರವಾಗುತ್ತವೆ. ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳು ಹಾನಿಗೆ ಒಳಗಾಗುವುದನ್ನು ತಪ್ಪಿಸುವುದಕ್ಕೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ ಇವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೆಲ್ಲಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಪಾಲಿಫಿನಾಲ್ಸ್ಗಳನ್ನು ಎಂದು ಕರೆಯಲಾಗುತ್ತದೆ. ಇವುಗಳು ರೋಗಗಳ ವಿರುದ್ಧ ಹೋರಾಡುತ್ತವೆ. ಇವಲ್ಲದೆ ಇದುವರೆಗೆ ನಾವು ಅರಿಶಿನ ಹಾಗೂ ಬೆಳ್ಳುಳ್ಳಿಗಳಲ್ಲಿ ಇರುವಂತಹ ಪಾಲಿಫಿನಾಲ್ಸ್ಗಳ ಬಗ್ಗೆ ಮಾತ್ರ ತಿಳಿದಿದ್ದೆವು. ಆದರೆ ಈಗ ಅದಕ್ಕೂ ಮೀರಿದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲಿಫಿನಾಲ್ಸ್ಗಳು ನೆಲ್ಲಿಯಲ್ಲಿ ಇವೆ ಎನ್ನುವಂತಹದ್ದು

ಆರೋಗ್ಯ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಟಿಎಸ್ ಪ್ರಸಾದ್. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ ರೂಪಾಯಿ 48,000 ಗರಿಷ್ಠ 52,500, ಹೊಸ ಅಡಿಕೆ 38,000 ಗರಿಷ್ಠ 43,500, ಕೋಕಾ ಕ್ವಿಂಟಾಲಿಗೆ 35,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 8,000 ಗರಿಷ್ಠ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 ಗರಿಷ್ಠ 27,000, ಎರಡನೇ ವರ್ಗ 10,000 ಗರಿಷ್ಠ 18,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,500 2,800, ಕಟ್ಟ ಸಾಂಬಾರ್ ಕನಿಷ್ಠ 2,600 ಗರಿಷ್ಠ 2,800, ಐಆರ್8 ಕ್ವಿಂಟಾಲಿಗೆ ಕನಿಷ್ಠ 2,800 ಗರಿಷ್ಠ 3,000, ಭತ್ತ ಆಮದು ಕ್ವಿಂಟಾಲಿಗೆ 1,700 1,800, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ಗರಿಷ್ಠ 4,300, ಕೆಂಪು 3,900 4,000, ಕಪ್ಪು ಕ್ವಿಂಟಾಲಿಗೆ ಕನಿಷ್ಠ 3,900 ಗರಿಷ್ಠ 4,000, ಮೆಣಸು ಆಮದು ಕ್ವಿಂಟಾಲಿಗೆ 15,000 ಗರಿಷ್ಠ 19,000, ಕಾಳು ಮೆಣಸು 40,000 ಗರಿಷ್ಠ 50,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 10,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,800 2,800, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2,000 2,600, ಗಾಳಿ 1,600 1,800, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 2,200 ಗರಿಷ್ಠ 2,800. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ವಾದಿರಾಜರ ಕೀರ್ತನೆ. ಅಮರ ವಂದಿತ ಕಂಜನಾಭನ ದೂತನೇ, ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ. ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ, ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ. ಅಮರ ವಂದಿತ ಕಂಜನಾಭನ ದೂತನೇ. ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ. ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ. ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ. ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ. ನಿಗ್ರಹ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ. ಕಾಮ ನಿಗ್ರಹ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ. ರಾಮಪಾದಕ್ಕೆರದಿ ನಡೆದು ನಿಸೀಮನೀನೆಂದೆನಿಸಿದೆ. ಜನೇಯನೆ ಅಮರ ಬಂದಿತ ಕಂಜನಾಭನ ದೂತನೆ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ.